ఇది సవి బాల దినా కాదు పండితే మధుర మనా మై మరసువా మన తణిసువా ప్రేమ మిలనద దినా ఇదే ఇదే సవి బాల దినా కాదు కండితే మధుర మన మై మరసువా మన తణిసువా ప్రేమ మిలనద దిన ఓహో ఇదే ఇదే సవి బాళ దిన కాదు కండితే మధుర మన ಅನುರಾಗದ ಬಾಳಿನ ಗಾನ ನೆರೆ ಹೊಮ್ಮಿ ಹಾಡೆ ಮನ ವೀಣ ನವ ಜೀವನ ತುಂಬಿದ ತ್ರಾಣ ನಮ್ಮ ಪ್ರೇಮ ವಿಂದೆ ಪರಿಪೂರ್ಣ ನಾವಾಡಿ ಪಾಡಿ ಮನಸಾರೆ ನೋಡುವ ಸದಾ ನಲಿವ ಸದನ ಇದೆ ಇದೆ ಸವಿ ಬಾಳ ದಿನ ಕಾದು ಕಂಡಿತೆ ಮಧುರ ಮನ ಮೈ ನರೆಸುವ ಮನ ತಣಿಸುವ ಪ್ರೇಮ ಮಿಲನದ ದಿನ ಇದೆ ಇದೆ ಸವಿ ಬಾಳ ದಿನ ಕಾದು ಕಂಡಿತೆ ಮಧುರ ಮನ ಸ್ವರ್ಗವು ನಮದೇ ಬಡತನವು ಸಿರಿಯು ಸಮವೆಂದೇ ನಾವಿಂದು ಸೇರಿ ನಳವಿಂದ ತೇಲುವ ಸುಧೆ ಸವಿವ ಸುದಿನ ಆಹಾ ಇದೆ ಇದೆ ಸವಿ ಬಾಳ ದಿನ ಕಾದು ಕಂಡಿತೆ ಮಧುರ ಮನ ಮೈ ಮರೆಸುವ ಮನ ತಣಿಸುವ ಪ್ರೇಮ ಮಿಲನದ ದಿನ ಇದೆ ಇದೆ ಸವಿ ಬಾಳ ದಿನ ಕಾದು ಕಂಡಿದೆ ಮಧುರ ಮನ.